ಕರವಾವಹೈ ಶಾಂತಿ ಗೀತದಾಲಂಬನಂ ಶ್ರೇಷ್ಠಂ ಏತದಾಲಂಬನಂ ಜ್ಞಾತ್ವಾ ಬ್ರಹ್ಮಲೋಕೆ ಮಹೀಯತೆ ನ ಜಾಯತೆ ಮ್ರಿಯತೆ ವಾ ವಿಪಶ್ಚಿತ ನಾಯಂ ಕುತಶ್ಚಿನ್ನ ಬಭೂವ ಕಶ್ಚಿತ್ ಅಜೋ ನಿತ್ಯ ಶಾಶ್ವತೋಯಂ ಪುರಾಣಃ ನ ಹನ್ಯತೆ ಹನ್ಯಮಾನೇ ಶರೀರೇ ಉತ್ತಮ ಜಿಜ್ಞಾಸುಗಳು, ಮಧ್ಯಮ ಥರದ ಜಿಜ್ಞಾಸುಗಳು, ಕೀಳು ಥರದ ಜಿಜ್ಞಾಸುಗಳು, ಕೆಳಮಟ್ಟದ ಜಿಜ್ಞಾಸುಗಳು, ಶಾಸ್ತ್ರವು ಯಾರನ್ನೂ ದೂರ ಮಾಡುವುದಿಲ್ಲ. ಎಲ್ಲರನ್ನೂ ಅಕೌಂಟ್ಗೆ ತಗೊಳ್ಳುತ್ತದೆ. ಅವರವರಿಗೆ ಅವರವರದೇ ಆದಂತಹ ಮನೋಧರ್ಮಕ್ಕೆ ತಕ್ಕಂತೆ ಮಾರ್ಗದರ್ಶನವನ್ನು ಮಾಡುತ್ತದೆ. ಈ ಒಂದು ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಳ್ಳದೇ ಇದ್ದವರಿಗೆ ಏನಪ್ಪ ವೇದ, ಒಬ್ಬೊಬ್ಬರು ಒಂಥರ ಹೇಳುತ್ತದಲ್ಲಪ್ಪ, ನಮ್ದು ನೋಡಿ ಒಂದೇ ಥರ ಇದೆ, ನಿಮ್ಮದು ಥರ ಥರ ಇದೆ, ನಮ್ಮದರಲ್ಲಿ ಕನ್ಫ್ಯೂಷನ್ನೇ ಇಲ್ಲ. ಅಮೇರಿಕದ ಬಸ್ ಕಂಡಕ್ಟರ್ಗೂ ಬೆಂಗಳೂರು ಬಸ್ ಕಂಡಕ್ಟರ್ಗೂ ಪರೀಕ್ಷೆ ಇಡ್ಲಾಗ್ತದೆ. ಒಂದು ರೂಟ್ ಹಾಕ್ಕೊಡ್ತಾರೆ, ನೀನು ಬಸ್ ಕಲೆಕ್ಷನ್ ಎಷ್ಟು ಅಂತ ತಂದು ತೋರಿಸು, ಒನ್ ಅವರ್ನಲ್ಲಿ ಬರಬೇಕು, ಈ ರೂಟ್ ಸಂಪ್ಲೀಸಕ್ಕೆ ಒನ್ ಅವರ್ನಲ್ಲಿ ಬರಬೇಕು, ನಿನ್ನ ಕಲೆಕ್ಷನ್ ಎಷ್ಟು ತೋರಿಸು, ಒನ್ ಅವರ್ನೊಳಗೆ ನೀವು ಬಂದು ಮುಟ್ಟಬೇಕು, ಅದ್ರ ತಕ್ಕಂತೆ ಮೈನಸ್ ಪಾಯಿಂಟ್ಸ್ ಆಗ್ತವೆ ನೀನು ಲೇಟಾಗಿ ಬಂದರೆ, ಬೇಗ ಬಂದರೆ ಪ್ಲಸ್ ಪಾಯಿಂಟ್ಸ್ ಇರ್ತದೆ. ಸೊ ಇಂಡಿಯನ್ ಕಂಡಕ್ಟರು ಡ್ರೈವರು, ಬಸ್ ಕಂಡಕ್ಟ್ರು ಡ್ರೈವರು, ಅಮೇರಿಕನ್ ಬಸ್ ಕಂಡಕ್ಟ್ರು ಡ್ರೈವರು ಬಸ್ ತೊಗೊಂಡು ಹೋಗ್ತಾರೆ. ಇವನು ಹಿಂಗೆ ಹೋಗ್ತಾನೆ, ಇವನು ಹಿಂಗೆ ಹೋಗ್ತಾನೆ, ಇಬ್ಬರಿಗೂ ರೂಟ್ ಗೊತ್ತಿರ್ತದೆ. ಇವನು ಅಮೇರಿಕನ್ ಕಂಡಕ್ಟ್ರು, ಅವನ ಪದ್ಧತಿ ಪ್ರಕಾರ ಒಳಗೆ ಹತ್ತೋರಿಗೆ ಟಿಕೆಟ್ ಕೊಡಬೇಕಾಗಿಲ್ಲ, ಅಲ್ಲಿ ಮಷೀನ್ ಇರ್ತದೆ, ಹಣ ಹಾಕಿಬಿಟ್ರೆ ಟಿಕೆಟ್ ತಾನೇ ಸಿಗ್ತದೆ. ಆದರೆ ಇಲ್ಲಿ ಟಿಕೆಟ್ ಕೊಡಬೇಕು, ಮತ್ತು ಪ್ಯಾಸೆಂಜರು ಕರೆಕ್ಟ್ ಎಕ್ಸಾಕ್ಟ್ ಚೇಂಜ್ ಕೊಡಬೇಕಂತ ನಿಯಮ ಇಲ್ಲ. ಏನು ಬೇಕಾಗಿದ್ದು 3 ರೂಪಾಯಿ ಟಿಕೆಟ್ಟು 500 ರೂಪಾಯಿ ನೋಟ್ ಕೊಡ್ತಾನೆ, ಅವನು ಚಿಲ್ಲರೆ ವಾಪಸ್ ಕೊಡಬೇಕು. ಸೊ ಡ್ರೈವರ್ ಅಂತೂ ಸೋತ್ ಹೋಗ್ತಾನೆ, ಅಮೇರಿಕನ್ ಡ್ರೈವರ್, ಯಾಕೆಂದರೆ ದಾರಿಯಾಗ ಹೆಂಗೆ ಬೇಕಾದಂಗೆ. ಸೊ ಇವನು 1.5 ಅವರ್ ಲೇಟಾಗಿ ಬರ್ತಾನೆ ಸುತ್ತಾಗಿ, ಯಾರೋ ಅಮೇರಿಕನ್ ಡ್ರೈವರ್. ಇವನು ಇಂಡಿಯನ್ ಡ್ರೈವರು, ಎಲ್ಲರಿಗೂ ಚೇಂಜ್ ಕೊಟ್ಟು ಎಲ್ಲರಿಗೂ ಟಿಕೆಟ್ ಪಾಸ್ ಮಾಡಿ ಎಲ್ಲ ಪ್ಯಾಸೆಂಜರ್ನು ಹತ್ತಿಸ್ಕೊಂಡು ನೋ ಕಂಪ್ಲೇಂಟ್ ಅಂಥೇಳಿ ಇವ 10 ನಿಮಿಷ ಮುಂಚೆ ಬರ್ತಾನೆ. ಯಾಕೆ ಹಿಂಗಾಯಿತು, ಎಲ್ಲಿ ಎಲ್ಲಿ ತೊಂದರೆಗಳೇ ಇಲ್ಲವೋ ಅಲ್ಲಿ ಸಕ್ಸಸ್ ಆಗೋದು ಭಾರಿ ಕಷ್ಟ. ತೊಂದರೆಗಳೆಲ್ಲ ಜಾಸ್ತಿ ಇರ್ತವೆ, ಅಲ್ಲಿ ಜಲ್ದಿ ಸಕ್ಸಸ್ ಆಗ್ತಾರೆ. ನೋಡ್ರಿ ಇಲ್ಲಿ ತೊಂದರೆಗಳು ಜಾಸ್ತಿ ಇವೆ ಗೊತ್ತಾಯ್ತದ. ಈ ತೊಂದರೆಗಳು ಜಾಸ್ತಿ ಇದರಿಂದಾಗಿ ಯಾರಿಗೆ ತೊಂದರೆಗಳು ಜಾಸ್ತಿ? ಈ ಮಂದ ಮಧ್ಯಮದವರಿಗೆ ತೊಂದರೆಗಳು ಜಾಸ್ತಿ. ಆದರೆ ಇವರು ಹಂತ ಹಂತವಾಗಿ ಮಾರ್ಗದರ್ಶನ ಪಡ್ಕೊಂಡು ಬೆಳೆದದ್ದೇ ಆದರೆ ಇವರಿಗೆ ಸಕ್ಸಸ್ ಇದೆ. ಅವರಿಗೆ ತೊಂದರೆಗಳು ಕಡಿಮೆ ಅಂತೇನಿಲ್ಲ, ಇವರಿಗಿಂತ ಜಾಸ್ತಿ ಅವರಿಗೆ ತೊಂದರೆಗಳು. ಯಾರಿಗೆ? ಏ ಅವ್ಯಕ್ತಂ ಉಪಾಸತೆ, ಏ ಅವ್ಯಕ್ತಂ ಉಪಾಸತೆ. ಅಧಿಕತಃ ಕ್ಲೇಶೋಧಿಕತರಸ್ತೇಷಾಂ ಅವ್ಯಕ್ತಾಸಕ್ತಚೇತಸಾಂ ಅವ್ಯಕ್ತಾಹಿ ಗತಿ ದುಃಖಂ. ಯಾಕ್ರಿ ಹಂಗೆ ಬೈತೀರಿ ಅವ್ರಿಗೆ? ದೇಹವದ್ಭಿಹಿಯೇ ವಾಪತೆ, ಅವರು ದೇಹವೇ ತಾನು ಎಂದು ಅಭಿಮಾನ ಪಡ್ತಾ ಇರೋದರಿಂದ ಅವರಿಗೆ ಅಧಿಕತರಂ ದುಃಖಂ. ಇಲ್ಲಿ ಕೂಡ ಅಷ್ಟೇ, ಈ ಮಂದಮ ಮಧ್ಯಮ ಅಧಿಕಾರಿಗಳಿಗೆ ಉಪಾಸನಾದಿಗಳನ್ನು ಮಾರ್ಗ ತೋರಿಸಿದರೂ ಕೂಡ ಈ ಕಷ್ಟಗಳು, ಇದರೊಳಗೂ ಕೂಡ ಸಾಕಷ್ಟು ಕಷ್ಟಗಳಿವೆ. ಬಟ್ ಅವರು ದೇ ಗ್ರೋ, ಕಷ್ಟಗಳ ಮಧ್ಯದಲ್ಲಿ ಅವರು ಬೆಳೀತಾರೆ, ಅವರು ವಿಚಾರವಂತರಾಗ್ತಾರೆ. ಅವರು ಯಾವ ಓಂಕಾರವನ್ನು ಉಪಾಸನಾಕ್ಕೆ ಅವಲಂಬಿಸಿರ್ತಾರೋ ಅದೇ ಓಂಕಾರವನ್ನು ಜಿಜ್ಞಾಸೆ ಮಾಡಿ ಪ್ರಾರಂಭ ಮಾಡ್ತಾರೆ. ಈ ಪ್ರಕಾರ ಈ ಒಂದೇ ಒಂದು ಓಂಕಾರ ಅನ್ನುವಂಥದ್ದು ಈ ಕಡೆಗೆ ಉಪಾಸನಾಕ್ಕೂ ಇದೆ, ಈ ಕಡೆಗೆ ಆತ್ಮಜ್ಞಾನಕ್ಕಾಗಿಯೂ ಕೂಡ ಅದು ಶಬ್ದ ಪ್ರಮಾಣವಾಗಿ ಲಭ್ಯ ಇದೆ. ಸಾಕ್ಷಾತ್ತಾಗಿ ಈಗ ಈ ಶ್ಲೋಕದಲ್ಲಿ ಅದು ಏನು ಆತ್ಮ, ಅದು ಏನು ಬ್ರಹ್ಮ, ಸಾಕ್ಷಾತ್ ಬ್ರಹ್ಮ, ಅದು ಎಂಥ ಬ್ರಹ್ಮ, ಏನು ಬ್ರಹ್ಮ? ನ ಜಾಯತೆ, ನ ಜಾಯತೆ, ನ ಮ್ರಿಯತೆ, ಅದು ಹುಟ್ಟುವುದಿಲ್ಲ, ಅದಕ್ಕೆ ಸಾವೆನ್ನುವುದು ಇಲ್ಲ. ಇನ್ನು ಇಂಥ ಹುಟ್ಟು ಸಾವು ಇಲ್ಲದ ಆತ್ಮನನ್ನು ಯಾರು ತಿಳಿದಿದ್ದಾರೋ, ವಿಪಶ್ಚಿತ, ಅವರು ಕೂಡ ಹುಟ್ಟುವುದಿಲ್ಲ, ಸಾಯುವುದಿಲ್ಲ. ಹೋಗಲಿ ಬಿಡಿ. ಅಯಮಾತ್ಮ ಕುತಶ್ಚಿತ ಬಭೂವ, ಈ ಆತ್ಮನು ಯಾವುದನ್ನು ಕಾರಣವಾಗಿಟ್ಟುಕೊಂಡು ಉಂಟಾಗಿದ್ದಾನೆ? ಕುತಶ್ಚಿತ ಬಭೂವ, ಬಭೂವ ಉಂಟಾಗಿದ್ದಾನೆ, ಯಾವ ಕಾರಣವನ್ನು ಇಟ್ಟುಕೊಂಡು ಉಂಟಾಗಿದ್ದಾನೆ? ನ ಬಭೂವ, ನ ಕುತಶ್ಚಿತ್ ಬಭೂವ, ನಕಾರ ಬಂದ್ಬಿಡ್ತಲ್ಲಿ. ಇದು ಯಾವ, ಇದು ಇದು ಉಂಟಾಗಲಿಕ್ಕೆ ಇದಕ್ಕೆ ಯಾವ ಕಾರಣವೂ ಇಲ್ಲ. ಈ ಕಾರ್ಯಕಾರಣಭಾವ, ಕಾರಣವಿಲ್ಲದೆ ಯಾವುದು ಸಿದ್ಧಿಸುವುದಿಲ್ಲ. ಎಲ್ಲೆಲ್ಲಿ ಏನೇ ಸಿದ್ಧಿಸ್ತದೋ ಅದರ ಹಿಂದೆ ಏನಿರಬೇಕು? ಕಾರಣ ಇರಲಿಕ್ಕೆ ಬೇಕು. ಹಾಗಿದ್ದ ಪಕ್ಷದಲ್ಲಿ ಈಗ ಆತ್ಮ ಇದೆಯೋ ಇಲ್ಲೋ ನೋಡಿ. ಆತ್ಮ ಇದೆ ಅನ್ನುವುದನ್ನು ಇದೆ ಅನ್ನುವ ಭಾವದಿಂದಲೇ ವೇದಾಂತ ಪ್ರಾರಂಭ ಆಗ್ತದೆ. ಇತರ ಫಿಲಾಸಫಿಗಳು ಆತ್ಮ ಉಂಟಾಗಿದೆ ಅಂತ ಪ್ರಾರಂಭ ಮಾಡ್ತಾರೆ. ಆತ್ಮ ಉಂಟಾಗಿದೆ, ಉಂಟಾಗಿದೆ ಅಂತ ಯಾವಾಗ ಪ್ರಾರಂಭ ಆಗ್ತದೆ ಆವಾಗ ಅದು ಕಾರ್ಯ ಅನ್ಸುತ್ತೆ. ಕಾರ್ಯ ಅನ್ನುವ ಭಾವನೆ ತಂದ್ರೆ ಸಾಕು ಕಾರಣ ಇಲ್ಲಿ, ಕಾರಣ ಇಲ್ಲಿ ಸ್ಟಾರ್ಟ್. ಇದಕ್ಕೆ ಕಾರಣ ಏನು, ಯಾಕೆ ಇದು ಹುಟ್ಟಿತು, ಹಿಂಗೆ ಯಾಕೆ ಹುಟ್ಟಿತು, ಇಲ್ಲಿ ಯಾಕೆ ಹುಟ್ಟಿತು, ಅಲ್ಲಿ ಯಾಕೆ ಹುಟ್ಟಿತು. ನೀನು ಹುಟ್ಟಿತು ಅಂತ ಒಂದು ಘಟನೆಯನ್ನಾಗಿ ಅದನ್ನು ಇಟ್ಟುಕೊಂಡ್ರೆ ಇದೆಲ್ಲ ಫಿಲಾಸಫಿ ನೀವು ಹುಡುಕಬೇಕಾಗ್ತದೆ. ನಾವು ಮೊದಲು ಹೇಳಿದ್ವಿ, ನ ಜಾಯತೆ, ಇದು ಹುಟ್ಟುವುದಿಲ್ಲ. ಆದ್ದರಿಂದ ಕುತಶ್ಚಿತ ನ ಬಭೂವ, ಏತರಿಂದಲೂ ಯಾವ ಕಾರಣದಿಂದಲೂ ಇದು ಹುಟ್ಟಲಿಲ್ಲ. ಅಥವಾ ಯಾವುದಾದರೂ ಒಂದು ಹುಟ್ಟಲಿಕ್ಕೆ ಇದು ಕಾರಣವೂ ಅಲ್ಲ. ಯಾವುದಾದರೂ ಒಂದು ಹುಟ್ಟಿ ಇದಕ್ಕೆ ಯಾವ ಕಾರಣ ಇಲ್ಲ, ಇದು ಯಾವುದಕ್ಕೂ ಕಾರಣ ಅಲ್ಲ. ಡಿಫ್ರೆನ್ಸ್ ಗೊತ್ತಾಯ್ತಲ್ಲ. ಇದಕ್ಕೆ ಆತ್ಮನಿಗೆ ಯಾವ ಕಾರಣವೂ ಇಲ್ಲ, ಆತ್ಮನು ಏನಕ್ಕೂ ಕಾರಣನಲ್ಲ. ಆತ್ಮನಿಗೆ ಒಂದು ಕಾರಣ ಇದೆ ಅಂತಾದರೆ ಆತ್ಮ ಕಾರ್ಯ. ಆತ್ಮನಿಂದ ಏನಾದರೂ ಒಂದು ಆಗಿದೆ ಅಂತಾದರೆ ಆತ್ಮ ಕಾರಣ. ಆತ್ಮ ಕಾರಣವೂ ಅಲ್ಲ, ಕಾರ್ಯ. ಮತ್ತೆ ಹೇಗಿದೆ? ಅಜಃ ಜನ್ಮರಹಿತವಾಗಿದೆ, ನಿತ್ಯ ನಿತ್ಯವೂ ಲಭ್ಯ ಇದೆ, ಶಾಶ್ವತ ಎಂದೆಂದಿನಿಂದಲೂ ಲಭ್ಯ ಇದೆ, ಅಯಂ ಪುರಾಣ ಯಾವತ್ತಿಗೂ ಹೊಸ ಹೊಸದಾಗಿದೆ, ಹನ್ಯಮಾನೇ ಶರೀರೇ ನ ಹನ್ಯತೆ, ಶರೀರಗಳು ನಷ್ಟವಾದರೂ ಕೂಡ ಶರೀರೀ ನಷ್ಟವಾಗುವುದಿಲ್ಲ, ಹನ್ಯಮಾನೇ ಶರೀರೇ ನ ಹನ್ಯತೆ, ಹನನವಾದರೂ ಶರೀರವು ಹನನವಾದರೂ ಕೂಡ ಆತ್ಮನಿಗೆ ನಾಶ ಎನ್ನುವುದು ಇಲ್ಲ. ಹನಧಾತು ಹನನ ನ ಜಾಯತೆ ನ ಉತ್ಪದ್ಯತೆ ಮ್ರಿಯತೆ ವಾ ನ ಮ್ರಿಯತೆ ಚ ಉತ್ಪತ್ತಿ ಮತಃ ವಸ್ತುನಃ ಅನಿತ್ಯಸ್ಯ ಅನೇಕ ವಿಕ್ರಿಯಾಃ. ಇದಕ್ಕೆ ಉತ್ಪತ್ತಿ ಎನ್ನುವುದು ಇಲ್ಲ, ನ ಮ್ರಿಯತೆ ಇದಕ್ಕೆ ನಾಶ ಎನ್ನುವುದು ಇಲ್ಲ. ಉತ್ಪತ್ತಿ ಮತಃ ವಸ್ತುನಃ ತರ್ಕ ನೋಡ್ರಿ ಹೇಗಿದೆ. ಉತ್ಪತ್ತಿ ಮತಃ ವಸ್ತುನಃ ಅನಿತ್ಯಸ್ಯ ಅನೇಕ ವಿಕ್ರಿಯಾಃ. ಅನಿತ್ಯ ವಸ್ತು ಆಗಿರುವ ಯಾವ ವಸ್ತು ಅನಿತ್ಯವೇ ಆಗಿದೆಯೋ ಅದಕ್ಕೆ ಹುಟ್ಟುವುದು ಎನ್ನುವುದು ಇದ್ದರಿಂದಾಗಿ ಅನೇಕ ವಿಕ್ರಿಯಾಃ, ಇತರ ಅನೇಕ ವಿಕಾರಗಳು ಅದಕ್ಕೆ ಇರುತ್ತವೆ. ಯಾವ ಒಂದು ವಸ್ತುವಿಗೆ ಅನಿತ್ಯತೆ ಅನ್ನುವಂಥದ್ದಿದೆಯೋ ಅದು ಹುಟ್ಟು ಅದರ ಮೊದಲನೆಯ ವಿಕಾರ, ಜೊತೆಗೆ ಅನೇಕ ವಿಕಾರಗಳು ಕೂಡ ಅದಕ್ಕೆ ಇರುತ್ತವೆ. ಯಾವುದೇ ಒಂದು ವಸ್ತು ತಗೊಳ್ಳಿ, ಇದೇ ತರ್ಕ. ಅನಿತ್ಯವಾದ ವಸ್ತು ಅನ್ನುವಂಥದ್ದು ಯಾವುದು ಒಂದಿದೆಯೋ ಆ ವಸ್ತುವಿಗೆ ಮೊಟ್ಟ ಮೊದಲನೆಯ ವಿಕಾರ ಹುಟ್ಟು. ಹುಟ್ಟಿದ ಆ ವಸ್ತು ಅನೇಕ ವಿಕಾರಗಳಿಗೆ ಅನೇಕ ವಿಕ್ರಿಯಾಹ, ಅನೇಕ ವಿಕಾರಗಳಿಗೆ ಒಳಪಡುತ್ತದೆ. ಸೇರಿಸಿಕೊಳ್ಳಿ, ಜಾಯತೆ ವರ್ಧತೆ ವಿಪರಿಣಮತೆ ಅಪಕ್ಷೀಯತೆ ವಿನಶ್ಯತೆ, ಎಷ್ಟು ವಿಕಾರಗಳು ಅದಕ್ಕೆ ಹೊಂದಿ ಬರುತ್ತವೆ. ಅನೇಕ ವಿಕ್ರಿಯಾಹ ತಾಸಾಂ ಆದ್ಯಂತಿ ಜನ್ಮ ವಿನಾಶ ಲಕ್ಷಣೇ ವಿಕ್ರಿಯೇ ಇಹ ಆತ್ಮನಿ ಪ್ರತಿಷಿದ್ಧೇತಿ ಪ್ರಥಮಂ ಸರ್ವಕ್ರಿಯಾ ಪ್ರತಿಷೇಧಾರ್ಥಂ ನ ಜಾಯತಿ ಮ್ರಿಯತಿ ವಾ ಇತಿ. ಅನೇಕ ವಿಕ್ರಿಯಾಃ ಅವುಗಳಲ್ಲಿ ತಾಸಾಂ, ಅನೇಕ ವಿಕ್ರಿಯ ಅಂತ ಹೇಳಿದ್ರು ಆ ಅನೇಕ ವಿಕಾರಗಳಲ್ಲಿ ಆದಿ ಅಂತೆ, ಮೊದಲನೇ ವಿಕಾರ ಮತ್ತು ಕೊನೆಯ ವಿಕಾರ. ಏನು ಮೊದಲನೇ ವಿಕಾರ? ಜಾಯತಿ. ಕೊನೆಯ ವಿಕಾರ ಯಾವುದು? ನಶ್ಯತಿ. ಜನ್ಮ ವಿನಾಶ ಲಕ್ಷಣೆ ವಿಕ್ರಿಯೆ ಇವುಗಳನ್ನು ಇಹ ಆತ್ಮನಿ ಈ ಆತ್ಮನಲ್ಲಿ ಪ್ರತಿಷಿದ್ಧೀತಿ ಈ ಆತ್ಮನ ವಿಷಯದಲ್ಲಿ ಪ್ರತಿಷೇಧ ಮಾಡಲಾಗಿದೆ. ಆತ್ಮನಿಗೆ ನಿಷೇಧ ಒಳಗೆ ನಿಷೇಧಿಸಲಾಗಿದೆ, ಪ್ರವೇಶವು ನಿಷೇಧಿಸಲಾಗಿದೆ ಆತ್ಮನಿಗೆ. ಇವುಗಳು ಇಲ್ಲ ಅಂತ ಅರ್ಥ, ಪ್ರವೇಶ ಇಲ್ಲ ಅಂತಲ್ಲ, ಇವುಗಳು ಅವನಿಗಿಲ್ಲ. ಪ್ರತಿಷಿದ್ಧೀತಿ ಸ ಪ್ರಥಮಂ ಸರ್ವಕ್ರಿಯಾ ಪ್ರತಿಷೇಧಾರ್ಥಂ. ಯಾವಾಗ ಮೊಟ್ಟ ಮೊದಲನೇದು ಮೊಟ್ಟ ಮೊದಲನೇದ್ದು ಅದು ನಿಷೇಧಿಸಲ್ಪಟ್ಟಿತೋ ಆವಾಗ ಸರ್ವಕ್ರಿಯಾ ಪ್ರತಿಷೇಧಾರ್ಥಂ, ಇತರ ಎಲ್ಲ ವಿಕಾರಗಳು ಕೂಡ ನಿಷೇಧಿಸಲ್ಪಟ್ಟಿವೆ. ಹೀಗಾಗಿ ಆ ಶಬ್ದ ನ ಜಾಯತೆ ಮ್ರಿಯತೆ ವಾ ಇತಿ. ಭಾಷ್ಯ ವಿಪಶ್ಚಿತ ಮೇಧಾವೀ ಅಪರಿಲುಪ್ತ ಚೈತನ್ಯ ಸ್ವಭಾವಾತ್ ಜ್ಞಾನಿಯಾದವನು ತನ್ನನ್ನು ತಾನು ತಿಳಿದವನು ಸರ್ವವನ್ನು ಬ್ರಹ್ಮವೇ ಎಂದು ನಿಶ್ಚಯಿಸಿಕೊಂಡವನು ವಿಪಶ್ಚಿತ ಮೇಧಾವಿ ಅಪರಿಲುಪ್ತ ಚೈತನ್ಯ ಸ್ವಭಾವಾತ್. ಅವನ ಚೇತನತ ಅದು ಎಂದು ಲುಪ್ತವಾಗುವುದಿಲ್ಲ, ಅರ್ಥಾತ್ ನಾಶವಾಗುವುದಿಲ್ಲ, ಅರ್ಥಾತ್ ನಾಶರಹಿತವಾದ ಚೈತನ್ಯವೇ ತಾನು ಎನ್ನುವುದನ್ನು ವಿಪಶ್ಚಿತನು ತಿಳಿದಿರುತ್ತಾನೆ. ಇಷ್ಟೇ ಅಲ್ಲ, ಕಿಂಚ ನಾಯಮಾತ್ಮ ಕುತಶ್ಚಿತ್ ಕಾರಣಾಂತರಾತ್ ಬಭೂವ ನ ಪ್ರಭೂತಃ. ಇಷ್ಟೇ ಅಲ್ಲ, ನಾಯಂ ಆತ್ಮ ಈ ಆತ್ಮನು ಕುತಶ್ಚಿತ್ ಕಾರಣಾಂತರ ಬೇರೆ ಯಾವುದಾದ್ರೂ ಒಂದು ಕಾರಣದಿಂದಾಗಿ ಹುಟ್ಟಿರಬಹುದಲ್ಲವೋ, ತಾನೇ ಹುಟ್ಟಿರಲಿಕ್ಕಿಲ್ಲ, ಬೇರೆ ಒಂದು ಯಾವುದೋ ಕಾರಣದಿಂದ ಹುಟ್ಟಿರಬಹುದಲ್ಲವೋ, ತಾನೇ ಮೊಸರಾಗೋದಿಲ್ಲ, ಅಲ್ಲಿ ಹೆಪ್ಪು ಅನ್ನುವಂಥ ಕಾರಣದಿಂದಾಗಿ ಮೊಸರಾಗ್ತದೆ. ಹಾಗೆ ಇನ್ಯಾವುದೋ ಒಂದು ಕಾರಣದಿಂದ ತನ್ನಷ್ಟಾನೇ ಹುಟ್ಟಿರಲಿಕ್ಕಿಲ್ಲ, ಓಕೆ ಒಪ್ತೀನಿ, ಬೇರೆ ಯಾವುದೋ ಕಾರಣದಿಂದಾಗಿ, ಸಾರಿ ಸರ್, ನ ಪ್ರಭೂತ ಹಾಗೆ ಅವನು ಉಂಟಾಗುವುದಿಲ್ಲ. ಅಸ್ಮಾಚ್ಚ ಆತ್ಮನಃ ನ ಬಭೂವ ಕಶ್ಚಿತ್ ಅರ್ಥಾಂತರಭೂತ ಅತಃ ಅಯಮಾತ್ಮ ಅಜಃ ನಿತ್ಯಃ ಶಾಶ್ವತಃ ಅಪಕ್ಷಯವರ್ಜಿತಃ ಯೋ ಹಿ ಅಶಾಶ್ವತಃ ಸಹ ಅಪಕ್ಷೀಯತೆ. ಅಸ್ಮಾಚ್ಚ ಆತ್ಮನಃ ಇಲ್ಲ, ಅಸ್ಮಾಚ್ಚ ಅಲ್ಲದು ಸ್ವಸ್ಮಾತ್ ಸ್ವಸ್ಮಾತ್ ಸ್ವಸ್ಮಾತ್ ಸ್ವಸ್ಮಾತ್ ಚ ಸ್ವಸ್ಮಾತ್ ಆತ್ಮನಃ ತನ್ನ ಸ್ವರೂಪ ಆತ್ಮ, ತನ್ನದೇ ಆದ ಸ್ವರೂಪ ಆತ್ಮ, ನ ಬಭೂವ ಕಶ್ಚಿತ್ ಬೇರೆ ಏತರಿಂದಾಗಿಯೂ ಕೂಡ ಅದು ಹುಟ್ಟಿಕೊಂಡಿಲ್ಲ. ಸ್ವ ಆತ್ಮ ಸ್ವಸ್ಮಾತ್ಮ ಸ್ವಸ್ಮಾತ್ ಸ್ವ ಅಂದರೆ ತನ್ನ, ಸ್ವಸ್ಮಾತ್ ತನ್ನದೇ ಆದ ಆತ್ಮ ಬೇರೆ ಇನ್ನು ಯಾವುದೋ ಒಂದರಿಂದ ನ ಬಭೂವ ಅರ್ಥಾಂತರಭೂತ. ಅರ್ಥಾಂತರಭೂತ ಅಂದರೆ ಬೇರೆ ಒಂದು ಏಜೆನ್ಸಿಯಿಂದ, ಬೇರೆ ಒಂದು ಕಾರಣವನ್ನು ಇಟ್ಕೊಂಡು ನ ಬಭೂವ ಹುಟ್ಟಿಕೊಂಡಿಲ್ಲ. ಆದ್ದರಿಂದ ಅತಃ ಆದ್ದರಿಂದ ಅಯಂ ಆತ್ಮ ಏನಪ್ಪ ಈ ಆತ್ಮ ಸಹಜತೆ ಈ ಆತ್ಮನ ಸಹಜತೆ ಏನು ಅಜಃ ನಿತ್ಯ ಶಾಶ್ವತ ಏನಿದತ್ತ ಅಜಃ ನಿತ್ಯ ಶಾಶ್ವತ ಇವ ಅರ್ಥ ಏನಂದರೆ ಅಪಕ್ಷಯ ವರ್ಜಿತ ಯಾವ ಕ್ಷಯ ದೋಷಗಳು ಇದಕ್ಕಿಲ್ಲ ಅದಕ್ಕೆ ಕಾರಣ ಕೊಡ್ತಾರೆ ನೋಡಿ ಲಾಜಿಕ್ ಕೊಡ್ತಾರೆ ಯೋ ಹಿ ಅಶಾಶ್ವತ ಸಹ ಅಪಕ್ಷೀಯತೆ ಯಾವುದು ಅಶಾಶ್ವತವಾಗಿದೆಯೋ ಅದು ಕ್ಷಯಗೊಳ್ಳುತ್ತದೆ ಯಾವುದು ಅನಿತ್ಯವಾಗಿದೆಯೋ ಅದು ನಾಶವಾಗ್ತದೆ ಯಾವುದು ಕ್ಷಣಿಕವಾಗಿದೆಯೋ ಅದು ಸಾಯ್ತದೆ ಆದರೆ ಅಯಮಾತ್ಮ ಅಯಮಾತ್ಮ ಅಜಃ ನಿತ್ಯ ಶಾಶ್ವತ ಯಾಕಪ್ಪ ಅಶಾಶ್ವತ ಸ ಅಪಕ್ಷೀಯತೆ ಆದ್ದರಿಂದ ಇದು ಹಾಗಿಲ್ಲ ಆದ್ದರಿಂದ ಇದಕ್ಕೆ ಅಪಕ್ಷಯ ಅನ್ನೋದು ಇಲ್ಲ ಅಯಂ ತೂ ಶಾಶ್ವತ ಈ ಆತ್ಮನಾದರೂ ಇದು ಶಾಶ್ವತವಾಗಿದೆ ಯಾವುದು ಅಶಾಶ್ವತವಾಗಿದೆ ಅದು ನಾಶವಾಗ್ತದೆ ಇದು ಶಾಶ್ವತವಾಗಿದೆ ಅತ ಈವ ಯಾವಾಗಿನಿಂದ ಶಾಶ್ವತವಾಗಿದೆ ನೀ ಯಾವಾಗಿನಿಂದ ಅಂತ ಹೇಳಿದರೆ ಅಂದು ಅದರ ಪ್ರಾರಂಭ ಅಂತ ಆತಿಲ್ಲ ಆತ್ಮನಿ ಪ್ರಾರಂಭನೇ ಇಲ್ಲ ಆದ್ದರಿಂದ ಶಬ್ದ ಪುರಾಣ ಅತ ಈವ ಪುರಾಣ ಪುರಾ ಅಪಿ ನವ ಇವಿತಿ ಯೋ ಹಿ ಅವಯವ ಉಪಚಯ ದ್ವಾರೇಣ ಅಭಿನಿರ್ವರ್ತ್ಯತೆ ಸಹ ಇದಾನೀಂ ನವಃ ಅಯಂ ತು ಶಾಶ್ವತ ಅತಏವ ಪುರಾಣ ಪುರಾ ಅಪಿ ನವ ಏವ ಇತಿ ನವ ಏವ ಇತಿ ಹಿಂದೆಯೂ ಎಂದೆಂದಿನಿಂದಲೂ ಇದು ಇಲ್ಲವೆನ್ನುವುದು ಇಲ್ಲ ಹಿಂದೆಯೂ ಎಂದೆಂದಿನಿಂದಲೂ ಇದು ಇಲ್ಲವೆನ್ನುವುದು ಇಲ್ಲ ನವ ಇತಿ ನವ ಏವ ಇತಿ ಯಹಾಹಿ ಯಾವುದಕ್ಕೆ ಅವಯವಗಳು ಅಂತ ಇವೆಯೋ ಅವುಗಳು ಉಪಚಯದ್ವಾರೇಣ ಅಭಿನಿವರ್ತತೆ ನಿರ್ವರ್ತತೆ ಯಾವುದಕ್ಕೆ ಅವಯವಗಳಿವೆಯೋ ಅವು ಸ್ವಲ್ಪ ಸ್ವಲ್ಪ ಸ್ವಲ್ಪ ಸ್ವಲ್ಪ ವಿಕಾರಗೊಳ್ಳಿಕ್ಕೆ ಶುರುವಾಗ್ತವೆ ಇದಕ್ಕೆ ಅವಯವಗಳು ಇಲ್ಲ ಯೋಹಿ ಅವಯವ ಉಪಚಯದ್ವಾರೇಣ ಅಭಿನಿರ್ವರ್ತತೆ ಸಹ ಇದಾನೀಂ ನವಃ ಹಾಗೆ ಇದಕ್ಕೆ ಯಾವ ಅವಯವಗಳು ಇಲ್ಲದೇ ಇದರಿಂದಾಗಿ ಇದು ಏನಾಗ್ತದೆ ಇದು ಯಾವತ್ತಿಗೂ ಇದೆ ಉದಾಹರಣೆ ಕೊಡ್ತಾರೆ ಏನು ಉದಾಹರಣೆ ಕೊಟ್ಟರೆ ಯಥಾ ಕುಂಭಾದಿ ತದ್ವಿಪರೀತ ತು ಆತ್ಮ ಯಥಾ ಕುಂಭಾದ ಆಯ್ತು ತದ್ವಿಪರೀತ ತು ಆತ್ಮ ತು ನೀವು ಹೇಳೋದು ಸರಿ ಹೇಳಿಲ್ಲ ತು ಆತ್ಮ ತದ್ವಿಪರೀತ ತು ಆತ್ಮ ಓಕೆ ಯಥಾ ಕುಂಭಾದಿ ಕುಂಭ ಅಂದರೆ ಗಡಿಗೆ ಮಡಿಕೆ ಏನು ಮಡಿಕೆ ಧರ್ಮ ಮಡಿಕೆ ಧರ್ಮ ಏನು ಅವಯವಗಳು ಇವೆ ಮಡಿಕೆ ಅವಯವಗಳು ಯಾವುವು ಕಂಠ ಹೊಟ್ಟೆ, ತಳ, ಬಾಯಿ, ಇದೆಲ್ಲ ಅವಯವಗಳು. ಈ ಅವಯವಗಳಿದ್ದರಿಂದಾಗಿ ಎಲ್ಲಿ ಹೊಡೆದ್ ತೋರಿಸು, ಏನು ನೋಡಲ್ಲ, ಬಾಯಿ ಹೊಡೆದ್ ನೋಡು, ತಕ್ಷಣ ನಾವು ನೋಟ್ ಮಾಡ್ತೀವಿ. ಅವಯವ ಅವಯವ ಉಪಚಯದ್ವಾರೇಣ ಅಭಿನಿವರ್ತತೆ. ಹೇಗಂತಂದರೆ ಕುಂಭಾದಿ ಗಡಿಗೆ ಮುಂತಾದವುಗಳು ಹೀಗೆ ಅವಯವಗಳನ್ನು ಹೊಂದಿ ಅವು ಒಂದೊಂದೇ ಒಂದೊಂದೇ ಕ್ಷಯವಾಗ್ತಾ ಹೋಗ್ತಾವೆ. ಹಾಗೆ ಆತ್ಮನು ಹಾಗೆ ಆಗ್ಬೋದಲ್ವೋ? ತದ್ ವಿಪರೀತ, ಆತ್ಮ ಗಡಿಗೆ ಅಂತೆ ಅಲ್ಲ. ಆತ್ಮ ಗಡಿಗೆ ಅಂತ ಆಗಿದ್ದರೆ ಆತ್ಮನಿಗೂ ಅಂಗಾಂಗಗಳಿವೆ ಅಂತಾಗ್ತದೆ, ಅವಯವಗಳಿವೆ ಅಂತಾಗ್ತದೆ. ಆತ್ಮನಿಗೆ ಅವಯವ ಇದೆ ಅಂತಾಗಿದ್ದರೆ ಗಡಿಗೆಯಂತೆ ಒಂದೊಂದ ಒಂದೊಂದಾಗಿ ಕ್ಷೀಣವಾಗ್ತಾ ಹೋಗ್ತದೆ. ಪುರಾಣ ವೃದ್ಧಿ ವಿವರ್ಜಿತ ಇತ್ಯರ್ಥ. ಪುರಾಣ ಈಗ ಇನ್ನೊಂದು ಅರ್ಥ ಕೊಟ್ಟಿದ್ದಾರೆ, ವೃದ್ಧಿ ವಿವರ್ಜಿತ. ಪುರಾಣ ಅಂದ್ರೇನು? ವೃದ್ಧಿ ವಿವರ್ಜಿತ. ಯತ ಏವಂ ಅತಃ ನ ಹನ್ಯತೆ ನ ಹಿಂಸ್ಯತೆ ಹನ್ಯಮಾನೆ ಶಸ್ತ್ರಾದಿಭಿಃ ಶರೀರೇ ತತ್ಥೋಪಿ ತತ್ಸ್ಥೋಪಿ ತತ್ಸ್ಥೋಪಿ ಆಕಾಶವದೇವ. ತತ್ ಸ್ಥಃ ಅಪಿ, ಸ್ಥಃ ಅಪಿ ಅವನು ತನ್ನ ಪಾಡಿಗೆ ತಾನು ಇರುತ್ತಾನೆ. ತನ್ನ ಪಾಡಿಗೆ ತಾನು ಇರುತ್ತಾನೆ ಅಂತಹ ಅವನನ್ನು ಶಸ್ತ್ರಾದಿಭಿ ಹನ್ಯಮಾನೇ ಶರೀರೇ, ಶಸ್ತ್ರ ಇತ್ಯಾದಿಗಳಿಂದ ಶರೀರವು ನಾಶ ಮಾಡಲ್ಪಟ್ಟಾಗಿಯೂ ಕೂಡ ಅವನು ತತ್ಸ್ಥಃ ಅಪಿ ಹೇಗಿದ್ದಾನೋ ಹಾಗೆ ಇದ್ದಾನೆ. ಅಂದರೆ ಹೇಗಿದ್ದಾನೆ ಅಂದರೆ, ಇವಮತಃ ನ ಹನ್ಯತೆ ನ ಹಿಂಸ್ಯತೆ, ಯಾವ ಅಸ್ತ್ರಶಸ್ತ್ರಗಳು ಇವನನ್ನು ಹಿಂಸೆ ಮಾಡಲು ಸಾಧ್ಯವಿಲ್ಲ. ಕಥಂ, ಮತ್ತೊಂದು ಉದಾಹರಣೆ ಕೊಡ್ತಾರೆ. ಏನು ಉದಾಹರಣೆ? ಆಕಾಶವತ್ ಇವ, ಆಕಾಶದಂತೆ ತತ್ಸ್ಥಃ ಬೆಂಕಿ ಹಚ್ಚರಿ ತತ್ಸ್ಥಃ, ಆಕಾಶ ಕತ್ತರಿಸಿ ತತ್ಸ್ಥಃ. ಯಾವ ವಿಕಾರಕ್ಕೆ ಒಳಗಾಗದೆ ತನ್ನ ಪಾಳಿಗೆ ತಾನಿರ್ತದೆ. ಹಂತ ಚೇನ್ಮನ್ಯತೆ ಹಂತು ಗುಂ ಹತಶ್ಚೇನ್ಮನ್ಯತೆ ಹತಂ ಉಭೌ ತೌ ನ ವಿಜಾನೀತಃ ನಾಯಗುಂ ಹಂತಿ ನ ಹನ್ಯತೆ ಹಂತ ಚೇನ್ಮನ್ಯತೆ ಹಂತು ಗುಂ ಹತಶ್ಚೇನ್ಮನ್ಯತೆ ಹತಂ ಉಭೌ ತೌ ನ ವಿಜಾನೀತಃ ನಾಯಗುಂ ಹಂತಿ ನ ಹನ್ಯತೆ. ಒಬ್ಬ ಮನುಷ್ಯನು ಕೊಲ್ಲುತ್ತಾನೆ ಅಂತಾಗಿದ್ದರೆ ಅವನು ಕೊಲ್ಲುವವನು ಅಂತ ಅನ್ಕೋತಾನೆ. ಒಬ್ಬ ಮನುಷ್ಯನು ಒಬ್ಬರಿಂದ ಕೊಲ್ಲಲ್ಪಡುತ್ತೇನೆ ಅಂತ ಅಂದ್ಕೊಂಡಾಗ ಅವನು ಒಬ್ಬರಿಂದ ಕೊಲ್ಲಲ್ಪಡುತ್ತಾನೆ. ಅವನು ಅನ್ಕೋತಾನೆ ಅವನಿಗೆ ಕೊಲ್ಲಲ್ಪಡ್ತಾನೆ, ಇವನು ಅನ್ಕೋತಾನೆ ಇವನು ಕೊಲ್ಲುವವನಾಗಿದ್ದಾನೆ. ಆತ್ಮ ಕೊಲ್ಲುವವನೋ ಕೊಲ್ಲಲ್ಪಡುವವನೋ? ಅದನ್ನು ಹೇಳ್ತಾರೆ, ಆತ್ಮ ಹಂತಾಚೆ ಕೊಲ್ಲುವವನಾಗಿದ್ದರೆ ಕೊಲ್ಲುವನು ಎಂದು ಅಂದುಕೊಳ್ಳುತ್ತಾನೆ. ಹತಶ್ಚೇತ್ ಸಾಯಲ್ಪಟ್ಟವನಾಗಿದ್ದರೆ ಸಾಯಲ್ಪಡುವವನು ಅಂತ ಅಂದುಕೊಳ್ತಾನೆ. ಇವರಿಬ್ಬರಿಗೂ ಗೊತ್ತಿಲ್ಲ. ಏನು ಗೊತ್ತಿಲ್ಲ? ಉಭೌತವು ನ ವಿಜಾನಿತ. ಇವರಿಬ್ಬರಿಗೂ ಗೊತ್ತಿಲ್ಲ. ಏನು? ಆತ್ಮನು ಕೊಲ್ಲುವವನು ಅಲ್ಲ, ಆತ್ಮನು ಕೊಲ್ಲಿಸಲ್ಪಡುವವನು ಅಲ್ಲ. ನ ಹನ್ಯತಿ ನಾಯಂ ಹಂತಿ ನ ಹನ್ಯತಿ. ತಾನು ಕೊಲ್ಲುವುದಿಲ್ಲ, ಇನ್ನೊಬ್ಬರಿಂದ ತಾನು ಕೊಲ್ಲಲ್ಪಡುವುದಿಲ್ಲ. ಇವೆರಡೂ ಅವರಿಗೆ ಗೊತ್ತಿಲ್ಲ. ಅದಕ್ಕೆ ಒಬ್ಬರಂತಾರೆ ಕೊಲ್ಲುವವನು ನಾನು ಅಂಥೇಳಿ, ಒಬ್ಬರಂತಾರೆ ಯೋ ಇವ್ರನ್ನ ಕೊಲ್ತಾರೆ. ಉಭವತವು ನ ವಿಜಾನೀತ. ಇವರಿಬ್ಬರಿಗೂ ಗೊತ್ತಿಲ್ಲ. ಅಜ್ಞಾಹ ಇತ್ಯರ್ಥ. ಭಾಷ್ಯ ಇವಂ ಭೂತಂ ಅಪಿ ಆತ್ಮಾನಂ ಶರೀರ ಮಾತ್ರ ಆತ್ಮದೃಷ್ಟಿ ಹಂತಾಚೇತ್ ಯದಿ ಮನ್ಯತೆ ಚಿಂತಯತಿ ಹಂತುಂ ಹನಿಷ್ಯಾಮಿ ಏನಂ ಇತಿ ಯಃ ಅಪಿ ಅನ್ಯಃ ಹತಃ ಸಹ ಅಪಿ ಚೇತ ಮನ್ಯತೆ ಹತಂ ಆತ್ಮಾನಂ ಹತಃ ಅಹಮಿತಿ ಉಭೌ ಅಪಿ ತೌ ನ ವಿಜಾನೀತಃ ಸ್ವಂ ಆತ್ಮಾನಂ ಯತ್ ನಾಯಂ ಹಂತಿ ಅವಿಕ್ರಿಯತ್ವಾತ್ ಆತ್ಮನಃ. ಈ ಶರೀರವನ್ನೇ ನಾನು ಎಂದು ಅಭಿಮಾನಿತರಾದವರು, ಈ ಶರೀರವನ್ನೇ ನಾನು, ಈ ಶರೀರವನ್ನು ನಾನು ಎಂದು ಅಭಿಮಾನಿತರಾದರು. ಶರೀರ ಮಾತ್ರ ಆತ್ಮದೃಷ್ಟಿ, ಶರೀರ ಮಾತ್ರ ಆತ್ಮದೃಷ್ಟಿ. ಈ ಶರೀರ ಪ್ರಮಾಣದಷ್ಟು ನಾನಿದ್ದೇನೆ. ಏನಿರುತ್ತ ಶರೀರವೇ ನಾನು. ಇವರು ಹಂತಾಚೇತ್ ನಾಶ ಮಾಡುತ್ತೇನೆ ಕೊಲ್ಲುತ್ತೇನೆ ಅಂತ ಅಂದ್ಕೊಂಡಿದ್ದಾದರೆ ಯದಿ ಮನ್ಯತೆ ಚಿಂತೆಯತಿ ಹಂತು ಹನಿಷ್ಯಾಮಿ ಏನಂ. ಅವ್ರು ಹೇಗೆ ತಿಳ್ಕೊ ಹೇಗೆ ಅನ್ಕೋತಾರೆ? ಏನಂ ಹನಿಷ್ಯಾಮಿ, ಇವರನ್ನು ನಾನು ನಾಶ ಮಾಡುತ್ತೇನೆ ಕೊಲ್ಲುತ್ತೇನೆ. ಇನ್ನೊಬ್ಬನಿದ್ದಾನೆ, ಇವನೊಬ್ಬನಾದ್ನಪ್ಪ, ಇವನು ಹಿಂಗೆ ಅನ್ಕೋತಾನೆ. ಏನನ್ಕೋತಾನೆ? ನಾನು ಇವನನ್ನು ಕೊಲ್ಲುತ್ತೇನೆ ಅಂತ ಅನ್ಕೋತಾನೆ. ಯಾಕೆ ಅವನು ಹಂಗೆ ಅನ್ಕೋತಾನೆ? ಶರೀರ ಮಾತ್ರ, ಈ ಶರೀರವೇ ಆತ್ಮ, ಅವನನ್ನು ಕೊಲ್ತಾನೆ. ಅವನು ಆ ಆತ್ಮನನ್ನು ಕೂಡ ಅವನು ಏನಂತ ನೋಡ್ತಾನೆ? ಶರೀರ ಅಂತಲೇ ನೋಡ್ತಾನೆ. ತನ್ನನ್ನು ತಾನು ಶರೀರವೇ ತಾನು ಅಂತ ನೋಡ್ತಾನೆ. ಇನ್ನೊಬ್ಬರನ್ನು ಕೂಡ ಹೇಗೆ ನೋಡ್ತಾನೆ? ಅವನು ಶರೀರ ಮಾತ್ರ ಆತ್ಮ ಅಂತ ನೋಡ್ತಾನೆ. ಹೀಗಾಗಿ ಇವನಲ್ಲಿ ವಿಚಾರ ಬರ್ತದೆ, ಬರೋ ಸಾಧ್ಯತೆ ಇದೆ. ಏನು? ಅವನನ್ನು ನಾಶ ಮಾಡುತ್ತೇನೆ. ವೆರಿ ಗುಡ್. ಮುಂದೆ ಕೇಳಿದ ಯಹ ಅಪಿ ಅನ್ಯ, ಇನ್ನೊಬ್ಬನಿದ್ದಾನೆ, ಅವನೇನ್ತಾನೆ? ಹತಃ, ನಾನು ಇವರಿಂದ ನಾಶ ಆಗ್ತೀನಿ. ದುರ್ಯೋಧನ ಅಂತಾನೆ, ಅರ್ಜುನಾದಿಗಳು ಪಾಂಡವರು ನನ್ನನ್ನು ನಾಶ ಮಾಡುತ್ತಾರೆ. ಅರ್ಜುನ ಅಂತಾನೆ, ನಾನು ಇವರನ್ನು ನಾಶ ಮಾಡುತ್ತೇನೆ. ಉಭೌತವು ನ ವಿಜಾನಿತ, ಇಬ್ಬರೂ ಮೂರ್ಖರು ಅಂತ ಕೃಷ್ಣ ಅಂತ. ಏನಂತೆ? ಹೇ ಅರ್ಜುನ, ನೀನು ಕೊಲ್ಲುವವನು ಅಲ್ಲ, ಭೀಷ್ಮಾದಿಗಳೇ ನೀವು ಯಾರಿಂದಲೂ ಸಾಯಲ್ಪಡುವವರು ಅಲ್ಲ. ಹನನ ಕ್ರಿಯಾ ನಿಮಗೂ ಇಲ್ಲ, ಅಥವಾ ಹನನ ಪಡಲು ಹನನ ಪಡುವವರು ನೀವಲ್ಲ. ಹನನ ಪಡಲ್ಪಡುವವರು ನೀವಲ್ಲ. ಹಾಂ, ಆತ್ಮಾನಂ ಅತಃ ಹನಿಷ್ಯಾಮಿ ಏನಮಿತಿ ಯಹ ಅಪಿ ಅನ್ಯ ಹತಃ ಸಹ ಅಪಿ ಚೇತ್ ಮನ್ಯತೆ ಹತಂ. ಅಯ್ಯೋ, ನನ್ನನ್ನು ನಾಶ ಮಾಡ್ತಾರೋ, ನನ್ನನ್ನು ಇವರು ಕೊಲ್ತಾರೋ ಅಂತ ಒಬ್ಬರಂತಾರೆ. ಹತಂ ಆತ್ಮಾನಂ ಹತಂ, ಅಹಂ ಹತಃ, ಇವರಿಂದ ನಾನು ಕೊಲ್ಲಲ್ಪಡುತ್ತೇನೆ. ಇತಿ ಈ ಪ್ರಕಾರವಾಗಿ ಉಭೌ ತೌ ನ ಬಿಜಾನೀತ, ಇವರಿಬ್ಬರೂ ಕೂಡ ವಾಸ್ತವಿಕತೆಯನ್ನು ತಿಳಿದಿಲ್ಲ. ಯಾವುದರ ಬಗ್ಗೆ ವಾಸ್ತವಿಕತೆ ತಿಳಿಬೇಕವರು? ಆತ್ಮನ ವಿಚಾರವಾಗಿ. ವಾಸ್ತವಿಕವಾಗಿ ಆತ್ಮ ಅಂದ್ರೆ ಏನು? ಶರೀರ ಮಾತ್ರ ಆತ್ಮ ಅಂತ ತಿಳ್ಕೊಂಡಾರಲ್ಲ, ಆದರೆ ಆತ್ಮ ಶರೀರರಹಿತ. ಅವರಿಗೆ ಸ್ವಂ ಆತ್ಮಾನ ಆತ್ಮಾನಂ ಆತ್ಮಸ್ವರೂಪದ ವಿಚಾರ ನ ವಿಜಾನೀತ, ತಿಳಿದವರಲ್ಲ. ಇವರಿಬ್ಬರೂ ಕೂಡ ಆತ್ಮ ವಿಚಾರವನ್ನು ತಿಳಿದವರಲ್ಲ. ಏಕೆಂದರೆ ನಾಯಂ ಹಂತಿ ಅವಿಕ್ರಿಯತ್ವಾತ್ ಆತ್ಮನಃ, ಆತ್ಮನು ವಿಕಾರರಹಿತನಾಗಿದ್ದರಿಂದಾಗಿ ಇವನನ್ನು ಯಾರೂ ನಾಶ ಮಾಡಲು ಸಾಧ್ಯವಿಲ್ಲ. ತಥಾ ನ ಹನ್ಯತಿ ಆಕಾಶವತ್ ಅವಿಕ್ರಿಯತ್ವಾದೀವ, ಆಕಾಶಕ್ಕೆ ಹೇಗೆ ವಿಕಾರಗಳು ಇಲ್ಲವೋ, ವಿಕಾರರಹಿತವಾದ ಆಕಾಶವನ್ನು ನಾವನ್ನು ಕೊಲ್ಲಲಿಕ್ಕೂ ಸಾಧ್ಯವಿಲ್ಲ, ನಾಶ ಮಾಡಲಿಕ್ಕೂ ಸಾಧ್ಯವಿಲ್ಲ. ಅಂದ್ಕೆ ಅದೇ ದಿ ಕ್ಲೋಸೆಸ್ಟ್ ಫ್ಯಾಕ್ಟರ್ ಅವೈಲಬಲ್ ಟು ಆತ್ಮ ಆಕಾಶ, ಕ್ಲೋಸೆಸ್ಟ್ ಫ್ಯಾಕ್ಟರ್. ಆಕಾಶ ಎಷ್ಟು ವಿಶಾಲವಾಗಿದೆಯೋ ಅದಕ್ಕಿಂತ ವಿಶಾಲವಾಗಿದೆ ಆತ್ಮ. ಕಾರಣ ಅಂದರೆ ಆತ್ಮನ ಎಚ್ಚರದಲ್ಲಿ ಆಕಾಶ ಇದೆ. ಸಿಂಪಲ್ ಲಾಜಿಕ್. ನಮ್ಮ ನಿಮ್ಮ ಮಧ್ಯದಲ್ಲಿ ಇದು ಆಕಾಶ ಇದೆ ಅಂತ ನಮಗೆ ಎಚ್ಚರದನೋ ಇಲ್ಲೋ? ಇದು ಪ್ರಾಕ್ಟಿಕಲ್ ಎಚ್ಚರ ಅಲ್ಲ, ಇದು ಜ್ಞಾನ ಸಹಿತವಾದ ಎಚ್ಚರ. ನಮ್ಮ ನಿಮ್ಮ ಮಧ್ಯದಲ್ಲಿ ಆಕಾಶ ಇದೆ ಅನ್ನೋದನ್ನು ಪ್ರಾಕ್ಟಿಕಲ್ ಪ್ರೂವ್ ಮಾಡ್ರಿ. ಕಮಾನ್, ನಮ್ಮದು ನಿಮ್ಮದು ಮುಗಿದೇ ಬಿಡಲಿದೆ ಕರ್ಮಕಾಂಡ ಜ್ಞಾನಕಾಂಡ. ನಮ್ಮ ನಿಮ್ಮ ಮಧ್ಯದಲ್ಲಿ ಆಕಾಶವೂ ಇದೆ, ಇಲ್ಲಿ ಇಲ್ಲಿ ಇಲ್ಲಿ ಇಲ್ಲಿ ಆಕಾಶ ಇದೆ, ಪ್ರೂವ್ ಮಾಡಿ. ಅದರಲ್ಲಿ ಆಕಾಶ ಇಲ್ಲ, ಪ್ರಾಕ್ಟಿಕಲ್ ಪ್ರೂವ್ ಮಾಡ್ರಿ. ಸಾಧ್ಯನೇ ಇಲ್ಲ. ದೇವರಿದ್ದಾನೆ, ಪ್ರಾಕ್ಟಿಕಲ್ ಆಗಿ ಪ್ರೂವ್ ಮಾಡಲಿಕ್ಕೆ ಆಗೋದೇ ಇಲ್ಲ. ಜ್ಞಾನದಿಂದ ಮಾತ್ರ ಗುರುತಿಸ್ಬೇಕು. ಅಲ್ಲಿಗೂ ದೇವರಿದ್ದಾನೆ ಅಂತ ನೀವು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ರೆ ಎಲ್ಲ ನಂಬಿಕೆ ಶ್ರದ್ಧಾ ಎಲ್ಲ ಇನ್ವಾಗುತ್ತೆ. ಆಗತಕ್ಕಂಥ ಕರ್ಮಕಾಂಡ ಕರ್ಮದ ಫಲ ಹಂಡ ಹಂಗೆ. ಒಂದು ಸಲ ಮೋಟರ್ ಸೈಕಲ್ ಸ್ಕಿಡ್ ಆಗಿ ಶುರುವಾಯ್ತು ಅಂದರೆ ಸ್ಕಿಡ್ ಆಗ್ತಾನೆ ಇರ್ತದೆ, ಕಂಟ್ರೋಲಿಗೆ ಬರೋದೇ ಇಲ್ಲ. ಅವ್ನು ಹೆಂಗೆ ಹೆಂಗೆ ಹೆಂಗೆ ಹೊಳಿಸಲು ಪ್ರಯತ್ನ ಮಾಡ್ತಾನೆ ಹಂಗಂಗೆ ಅದು ಸ್ಕಿಡ್ ಆಗ್ತಾನೆ ಇರ್ತದೆ. ಏನು ಮಾಡಬೇಕು? ಒಂದು ಐದು ನಿಮಿಷ ಸುಮ್ಮನೆ ಇರಬೇಕು, ಅದು ಸೆಟ್ ಆಗ್ತದೆ. ಆಮೇಲೆ ಅದನ್ನು ಬೇರೆ ದಾರಿಗೆ ತೊಗೊಂಡು ಒಂದು ಸಲ ನೀವು ಜಾರ್ಲಿಕ್ಕೆ ಶುರು ಮಾಡಿದ್ರೆ ಅಂದರೆ ಜಾರ್ತಾನೆ ಇರ್ತೀರಿ, ಹಾಗೆ ಜಾರ್ತಾನೆ ಇರೋದು. ಸ್ವಲ್ಪ ಸುಮ್ಮನಿರಿ, ಒಂದು ವಾರ, ಒಂದು ತಿಂಗಳ, ಒಂದು ವರ್ಷ, ಎರಡು ವರ್ಷ, ಯಾವ ಸಾಧನ ಮಾಡಬೇಡ, ಯಾವ ಮೆಡಿಟೇಷನ್ ಮಾಡಬೇಡ, ಯಾವ ಜಪ ಮಾಡಬೇಡ, ಏನೂ ಮಾಡಬೇಡ. ಈಗ ತೆಗಿ ತತ್ವಬೋದ, ಈಗ ತೆಗಿ ಉಪನಿಷತ್ತು ಹೊಸ ಆಯಾಮನ ಕಾಣಿಸುವ ಇಷ್ಟು ಎಚ್ಚರ ಮೂಡಿಸ್ಬೇಕು. ಯಾರೊಬ್ಬರು ನಡು ಬಂದು ಇಷ್ಟು ಒತ್ತಡ ತರಬೇಕು ಅಂದಮೇಲೆ ಆವಾಗ ಏನಾಗ್ತಾನೆ, ಸ್ವಲ್ಪ ದಾರಿ ಬರ್ತಾನೆ. ಆನೆಸ್ಟ್ಲಿ ಇಲ್ಲದೆ ಹೋದರೆ ಜಾರ್ತಾ ಇದ್ದವನು ಜಾರ್ತಾನೆ ಇರ್ತೀವಿ. ಬಿಟ್ಬಿಡ್ಬೇಕು ಜಪ ತಪ ಸಾಧನ. ಯಾರು ಬಿಡ ಮನಸ್ಸಲ್ಲಿ ಬಿಟ್ಬಿಡ್ರಿ, ಏನು ಮಾಡಬೇಡ್ರಿ. ಒಂದು ವರ್ಷ ಆದಮೇಲೆ ನೀವೇ ಸೆಟ್ ಆಗ್ತೀರಿ. ಬೇಕು ಅನ್ನೋದು ತೀವ್ರತೆ ಇತ್ತು ಸೆಟ್ ಆಗ್ತೀರಿ, ಇಲ್ಲಾಂದ್ರೆ ನೋಡೋಣ ಮುಂದೆ ಇನ್ನೊಂದು 10 ವರ್ಷ ಹೋಗ್ತು ಹೋಗ್ಲಿ. ಬೇಕು ಅನ್ನೋ ಹಸಿವಿತ್ತು ಅಂತಂದರೆ ಒಂದು ವರ್ಷ ಎಲ್ಲ ನಿಲ್ಲಿಸ್ಬಿಡ್ರಿ, ಚುಪ್ಚಾಪ್ ಕಿವಿ ಹೊಳಸ್ಬಿಟ್ಟು ಹೋಗ್ಬಿಡ್ರಿ. ಅದು ಒಳಗೆ ಎಲ್ಲ ಸೆಟ್ ಆಗ್ಬೇಕು. ಅದು ಡಬ್ಬ್ಯಾಗ ತುಂಬಿಡ್ತಾರೆ ನೋಡ್ರಿ, ತುಂಬಿಟ್ಟ ದಿವಸ ಹೆಂಗಿರ್ತದೋ ಫುಲ್ ಇರ್ತದೆ. ಒಂದು 2 ದಿವಸ ಬಿಟ್ಟು 4 ದಿವಸ ಬಿಟ್ಟು ತೆಗೆದು ನೋಡಿದಾಗ ಒಂದು 2 ಬಳಕೆ. ಅದಕ್ಕೆ ಸೆಟ್ಟಿಂಗ್ ಟೈಮ್ ಅಂತ. ನಿನ್ನೆ ಪ್ಲಾಸ್ಟಿಕ್ ಮಾಡ್ತಿದ್ದ, ಅವನಿಗೆ ಗೌಂಡಿ ಕೆಲಸ ಕಲಿಸ್ತಾ ಇದ್ದೆ. ಲಚ್ಚನ್ ಮಗ PUC ಓದ್ತಾನ, ದುಡ್ದ ಓದ್ತಾನ, ಗೌಂಡಿ ಕೆಲಸನೋ ಆಳು ಕೆಲಸನೋ ಯಾವ ಕೆಲಸ ಕೊಡ್ತೀರಿ ಕೊಡ್ರಿ, ಅಂತೂ ನಂಗೆ ದುಡಿಮೆ ಕೊಡ್ರಿ, ಈ ದುಡಿಮೆ ಹಣನ ತೊಗೊಂಡೋಗಿ ನಾನು ಫೀಸ್ ತುಂಬ್ತೀನಿ ಅಂತ ನಾನು ಮನಸ್ಸನ್ನ ಅಂದ್ಕೊಂಡೆ. ಸ್ಕೂಲು ಕಾಲೇಜ್ ನಡೆಸೋ ಬಿಸಿನೆಸ್ ಬೆಸ್ಟ್ ಬಿಸಿನೆಸ್ ಅಂದ್ಕೊಂಡೆ. ಏಕೆಂದರೆ ಇಲ್ಲಿ ನಾವು 1 ದಿವಸ 2 ದಿವಸ ಹೆಚ್ಚು ಕಡಿಮೆ ಆದರೆ ಪಾಪ ಕಾಯ್ತಾ ಕೊಡ್ತಾವೆ ಲೇಬರ್ಸ್. ಯಾಕೋ ಇನ್ನೂ ನಿಂತ್ಕೊಂಡಿಲ್ಲೋ, ಬಗಿನಿ ಇನ್ನೂ ಹಣ ಕೊಟ್ಟಿಲ್ಲರಿ, ಯಾಕೋ ಕೊಟ್ಟಿಲ್ಲ, ನಾಳೆ ಬಾ ಅಂತ ಹೇಳ್ಯಾರ್ರಿ. ಯಾಕೋ ನಾಳೆ ಬಾ ಅಂತ ಹೇಳ್ಯಾರ, ಏಕೋ ಗೊತ್ತಿಲ್ಲರಿ ನಾಳೆ ಬಾ ಅಂತ ಹೇಳ್ಯಾರ. ಪಾಪ ಬರ್ತಾವೆ 3 ದಿವಸ. ಈಗ ಹಣ ಇವ್ರ ಕೈಯಾಗ, ಅವ್ರು ಕೇಳೋರು, ಅವ್ರು ಕೇಳಿದಾಗ ಕೊಡಬೇಕು ಅನ್ನೋ ಬುದ್ಧಿ ಇವ್ರಿಗೆ ನನಗಿಲ್ಲ. ಅವ್ರಿಗೆ ಭಾಳ ಕೆಲಸ, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಇನ್ನೊಂದ್ರಲ್ಲಿ ಮತ್ತೊಂದ್ರಿಗೆ ಹೋಗ್ಬೇಕು. ಆ ಕೆಲಸದೊಳಗೆ ಇಸೊಕ್ಕೆ ನಮ್ಮನ್ನ ರಚ್ಚೆ ಅಲ್ಲ ನಡೀತದೆ. ಸೊ ಅವನಿಗೆ ಸ್ವಲ್ಪ ಕಲಿಸ್ತಾ ಇದ್ದೀನಿ, ಗೌಂಡಿ ಕೆಲಸ ಕಲಿಸ್ತಾ ಇದ್ದೀನಿ. ಅವ ಪ್ಲಾಸ್ಟಿಕ್ ಮಾಡ್ತಾ ಇದ್ದ, ಅವನ ಹತ್ರ ಇರೋದು ಇಷ್ಟು ಸಣ್ಣ ಕೊಡ್ಡ, ಅದು 6 ಇಂಚಿನ ಕೊಡ್ಡ, ಅದು 6 ಇಂಚಿನ ಕೊಡ್ಡ ತೊಗೊಂಡು ಹಿಂಗೆ ತಿಕ್ತಾ ಇದ್ದ. ಈ ಕಡೆ ತಿಕ್ಬೇಕಾದ್ರೆ ಆ ಕಡೆ ಜಾಸ್ತಿ ಬರ್ತಿತ್ತು, ಆ ಕಡೆ ತಿಕ್ಬೇಕಾದ್ರೆ ಈ ಕಡೆ ಜಾಸ್ತಿ ಬರ್ತಿತ್ತು. ಆಮೇಲೆ ಅಕ್ಕ ಹಿಡಿದು ತೋರಿಸಿದೆ, ಹಾಗೆಲ್ಲ ಹಿಂಗೆ ಮಾಡ್ಬೇಕಂತ ತೋರಿಸಿದ್ದೆ. ಹೌದಲ್ರಿ, ನಂಗೆ ಯಾರು ಹೇಳೇ ಇಲ್ಲ ಅಂದ. ನಾನು ಹೇಳಿಕತ್ತಲ್ಲ ಹಿಂಗೆ ಕತ್ಕೊ ಅಂತಂದೆ. ಅವ್ರು ಬೆಳೆದ್ರೆ ರೀಸಾಪಟ್ಟಿ ಹಿಡಿದು ಹೆಂಗೆ ಗೊತ್ತಿದ್ದಿಲ್ಲ, ಅದು ಹಿಡಿಸಿದೆ. ಸೊ ಹಿಂಗೆ ಮಾಡ್ಬೇಕಾದ್ರೆ ಅದು ಮಾಡಿದ್ದು ಪ್ಲಾಸ್ಟಿಕ್ಗು ಪ್ಲಕ್ ಅದು ಬಿಚ್ಚಿ ಕೆಳಗೆ ಬೀಳ್ತಿತ್ತು. ಅದು ಮತ್ತೆ ತ್ಯಾಪಿಂದ ಹಿಂಗೆ ಓದ್ತಿದ್ದ ಅದನ್ನು. ನಾನು ನೋಡಿದೆ, 1 ಸಲ ನೋಡಿದೆ, 2 ಸಲ ನೋಡಿದೆ. ನಾನು ಹೇಳಿದವನಿಗೆ, ನೀನು ಏನೂ ಕಷ್ಟಪಡಬೇಡ, ಸುಮ್ಮನೆ ಹಿಂಗೆ ಉಗ್ ಅಂದ್ 10 ನಿಮಿಷ ಬಿಟ್ಟು ಆಮೇಲೆ ಬಾಯಿ ಈ ಕಡೆಗೆ ಮುಂದೆ ಮಾಡ್ಕೋತು, ಆಮೇಲೆ ಮತ್ತೆ ಇಲ್ಲಿ ಬಾ, ಅವಾಗ ಸೆಟ್ ಆಗಿರ್ತದೆ, ಅವಾಗ ನೀನು ಪ್ಲಾಸ್ಟಿಕ್ ಮಾಡಿಕೊಳ್ತು ಅಂತ. ಇಲ್ಲರಿ, ಅದನ್ನು ಮುಗಿಸೇ ಹೋಗ್ತೀನಿ, ಬ್ಯಾಡೋ ಮಹಾರಾಜ, ಅದು ಮುಗಿಸ್ಲಿಕ್ಕಾಗೋದಿಲ್ಲ. ಮನುಷ್ಯನಿಗೆ ಯಾವುದೇ ಲೈನ್ದೊಳಗೆ ಸೆಟ್ ಆಗಲಿಕ್ಕೆ ಟೈಮ್ ಬೇಕು. ಅದಕ್ಕೆ ಸೆಟ್ಟಿಂಗ್ ಟೈಮ್ ಅಂತ ಎಲ್ಲದಕ್ಕೂ ಇರ್ತದೆ. ಎಲ್ಲ ಕ್ಷೇತ್ರದಲ್ಲೂ ಸೆಟ್ಟಿಂಗ್ ಟೈಮ್ ಅಂತ ಒಂದಿರುತ್ತೆ. ಆ ಸೆಟ್ಟಿಂಗ್ ಟೈಮ್ನೊಳಗೆ ಅಪ್ಸೆಟ್ ಆದರೆ ಸೆಟ್ಟಿಂಗ್ ಆಗೋದಿಲ್ಲ, ತಾಳ್ಮೆ ಇರಬೇಕು. ಸೆಟ್ಟಿಂಗ್ ಟೈಮ್ನೊಳಗೆ ತಾಳ್ಮೆ ಇರಬೇಕು. ತಾಳ್ಮೆ ಇಟ್ಕೊಂಡು ಸ್ವಲ್ಪ ಸೆಟ್ಲ್ ಆಗಿಬಿಟ್ರೆ ಅಂದರೆ ಆನೆಸ್ಟ್ಲಿ ಆಧ್ಯಾತ್ಮಕ್ಕೂ ಅಷ್ಟೇ. ಹಾಂ, ಆ ಸೆಟ್ಟಿಂಗ್ ಟೈಮ್ ತೊಗೋಬೇಕಾಗುತ್ತೆ. ನಾವು ಟೈಮ್ ಕೊಟ್ವಿ ಚೇತನಿಗೆ, ಸೆಟ್ಟಿಂಗ್ ಟೈಮ್ ಕೊಟ್ವಿ. ಸೊ ಇಟ್ಸ್ ಓಕೆ, ದೀರ್ಘ ಸಮಯ ಬೇಕಾಗ್ತದೆ. ಸೊ ಅಲ್ಲಿ ಇಲ್ಲಿ ಹೋಗಿ ಹೊಡೆತ ಅತ್ಯಂತ ಒದರಿಸ್ಕೊಂಡು ಬಯಸ್ಕೊಂಡು ಕಮೆಂಟ್ ಮಾಡಿಸ್ಕೊಂಡು ಬರ್ತಾನೆ. ಅವಾಗ ಮತ್ತೆ ಸ್ವಾಗತ ಮಾಡೋಣ ಅಂತ. ನಮ್ಮಲ್ಲಿ ಸಾಕಷ್ಟು ಫ್ಲೆಕ್ಸಿಬಿಲಿಟಿ ಇದೆ, ಸಾಕಷ್ಟು ಫ್ಲೆಕ್ಸಿಬಿಲಿಟಿ ಇದೆ. ಏನಂತಂದರೆ, ಯಾಕಂದರೆ ಜನ್ಮ ಜನ್ಮಾಂತರದಿಂದ ಇದೇ ಕೆಲಸ ಮಾಡ್ತಾಯಿರುತ್ತೆ ತಾನೆ. ಹಿಂಗಾಗಿ ಸೆಟ್ಟಿಂಗ್ ಟೈಮ್ ಸಾಕಷ್ಟು ಇದೆ ನಮ್ಮ ಹತ್ರ, ಏನು ತೊಂದರೆ ಇಲ್ಲ. ತಥಾ ಆ ಪ್ರಕಾರವಾಗಿ ನಾಯಂ ಹಂತಿ ಅವಿಕ್ರಿಯತ್ವಾತ್ ಆತ್ಮನಃ ತಥಾ ನ ಹನ್ಯತೆ ಆಕಾಶವತ್ ಅವಿಕ್ರಿಯತ್ವಾದೇವ. ಆಕಾಶದಂತೆ ಇದು ವಿಕಾರರಹಿತವಾಗಿದ್ದರಿಂದಾಗಿ ಇದನ್ನು ನಾಶ ಮಾಡಲಿಕ್ಕೆ ಆಗೋದಿಲ್ಲ, ಇದು ಯಾರನ್ನೂ ನಾಶ ಮಾಡೋದಿಲ್ಲ. ಹೇಗೆ ಆಕಾಶವು ಹೇಗೆ ಸ್ವತಃ ನಾಶವಾಗುವುದಿಲ್ಲ ಮತ್ತು ಇನ್ನೊಬ್ಬರನ್ನು ಕೂಡ ಅದು ನಾಶ ಮಾಡೋದಿಲ್ಲ. ಅತಃ ಅನಾತ್ಮಜ್ಞ ವಿಷಯ ಇವ. ಇದು ಭಾರಿ ಸುಂದರವಾಗಿದೆ, ಅಂಡರ್ಲೈನ್ ಮಾಡಿರಿ. ಅತಃ ಅನಾತ್ಮಜ್ಞ ವಿಷಯ ಇವ ವಿಷಯ ಇವ ಧರ್ಮ ಅಧರ್ಮಾದಿ ಲಕ್ಷಣ ಸಂಸಾರ ನ ಆತ್ಮಜ್ಞಸ್ಯ ಶ್ರುತಿ ಪ್ರಾಮಾಣ್ಯಾತ್ ನ್ಯಾಯಾಚ್ಚ ಧರ್ಮ ಅಧರ್ಮಾದಿ ಅನುಪಪತ್ತಿ. ಅತಃ ಆದ್ದರಿಂದ ಅನಾತ್ಮಜ್ಞ ವಿಷಯ ಧರ್ಮ ಅಧರ್ಮಾದಿ ಲಕ್ಷಣಗಳಿಂದ ಕೂಡಿದಂತಹ ಏನು ಕ್ಷೇತ್ರ ಇದೆ, ಇದು ಅನಾತ್ಮಜ್ಞ ವಿಷಯ. ಇದು ಆತ್ಮ ವಿಷಯ ಅಲ್ಲ. ಧರ್ಮ ಅಧರ್ಮ ಯು ಶುಡ್ ನೋ ದಿಸ್. ಈವನ್ ಧರ್ಮ ಈಸ್ ಆಲ್ಸೋ ಅನಾತ್ಮ. ಹಿಂಗೆ ಡೈರೆಕ್ಟಾಗಿ ಹೇಳಿದ್ರೆ ಇದಕ್ಕೇನಂತಾರೆ, ಶೇಕಿಂಗ್ ಅಂತಾರೆ. ಧರ್ಮವೂ ಕೂಡ ಅನಾತ್ಮ, ಅಧರ್ಮ ಅಷ್ಟೇ ಅನಾತ್ಮ ಅಲ್ಲ, ಧರ್ಮವೂ ಅನಾತ್ಮ. ಪಾಪ ಮಾತ್ರ ಅನಾತ್ಮ ಅಲ್ಲ, ಪುಣ್ಯವೂ ಅನಾತ್ಮ. ಎಲ್ಲ ಅನಾತ್ಮ ವಿಷಯಗಳು ಇವೇ ಸಂಸಾರದ ವಿಷಯಗಳು. ಅಲ್ಲಿ ಬರ್ತಾರೆ ನೋಡ್ರಿ, ಧರ್ಮ ಅಧರ್ಮಾದಿ ಲಕ್ಷಣ ಸಂಸಾರ ನ ಆತ್ಮಜ್ಞಸ್ಯ. ತಿಳಿದವನಿಗೆ, ಆತ್ಮನ ತಿಳಿದವನಿಗೆ ಇವು ಯಾವೂ ಇಲ್ಲ ಅಂತ ಶ್ರುತಿ ಪ್ರಾಮಾಣ್ಯಾತ ನ್ಯಾಯಾಚ. ಶ್ರುತಿಯು ಕೂಡ ಮತ್ತು ನ್ಯಾಯವು ಕೂಡ ಇದನ್ನು ಸ್ಪಷ್ಟಪಡಿಸ್ತದೆ. ಏನು ಧರ್ಮ ಅಧರ್ಮಾದಿ ಅನುಪಪತ್ತಿ. ಯಾವನು ಆತ್ಮಜ್ಞಾನಿಯಾಗಿದ್ದಾನೋ, ಆತ್ಮನ ತಿಳಿದವನಾಗಿದ್ದಾನೋ, ಅವನಿಗೆ ಧರ್ಮ ಅಧರ್ಮಗಳು ಎಂದಿಗೂ ಎಲ್ಲಿಯೂ ಹೊಂದಿ ಬರುವುದಿಲ್ಲ. ಅವನಿಗೆ ಅದು ಕೂಡ ಬರುವುದಿಲ್ಲ. ಅವನು ಪಾರ್, ಧರ್ಮ ಅಧರ್ಮಗಳಿಂದ ಪಾರ್. ದಟ್ಸ್ ಇಟ್. ತಿಳಿದು ನೋಡ್ರಿ, ಕಥಂ ಪುನಃ ಆತ್ಮಾನಂ ಜಾನಾತಿ ಇತಿ. ಹಾಗಾದರೆ ಆತ್ಮನನ್ನು ಸರಿಯಾಗಿ ತಿಳ್ಕೊಳ್ಳೋದು ಅಂದರೆ ಹೇಗೆ? ಉಚ್ಚತಿ, ಹೇಳುತ್ತಾರೆ. ಅಣೋರಣೀಯಾನ್ ಮಹತೋ ಮಹೀಯ ಆತ್ಮಸ್ಯ ಜಂತೋರ್ ನಿಹಿತೋ ಗುಹಾಯಾಂ ತಮಃ ಕ್ರತುಃ ಪಶ್ಯತಿ ವೀತಶೋಕಃ ಧಾತು ಪ್ರಸಾದಾನ್ ಮಹಿಮಾನಮಾತ್ಮನಃ ಧಾತು ಪ್ರಸಾದಾನ್ ಮಹಿಮಾನಮಾತ್ಮನಃ ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮೇವಾವಶಿಷ್ಯತೆ ಓಂ ಶಾಂತಿಃ ಶಾಂತಿಃ ಶಾಂತಿಃ ಓಂ ಹರಿಃ ಓಂ ಶ್ರೀ ಗುರುಭ್ಯೋ ನಮಃ ಹರಿಃ ಓಂ ಜಯ ಶ್ರೀ ಸದ್ಗುರುನಾಥ ಮಹಾರಾಜ್ ಜೀ ಕಿ